ಇವ ಮುಗ್ಗೆ ಮುಚ್ಕೊಬಿಟ್ಟವಲ್ಲ, ಏನ್ ಕತೆ ಅಂತ ಚಂದ್ರಣ. ಅಯ್ಯೋ ಬುಡಪ್ಪ, ಇದೇನು ಒಳ್ಳೆ ಭಯೋತ್ಪಾದಕ ಕಂಡಂಗ್ ಕಾಣ್ತಾ ಇದೀಯ ನೀನು? ಅದ್ಯಾಕ ಭಾಷಣ ಮುಖ ಎಲ್ಲ ಮುಚ್ಕೊಬಿಟ್ಟಿದ್ದೆ, ಇನ್ನೇನ ಮಾಡೋದು ಸಳಿ. ಅದ್ರ ಜೊತೆಗೆ ಕರೆಗೆ ಅದೇನೋ ತಂದು ಹಾಕ್ಬಿಟ್ಟದಕ್ಕಪ್ಪ ವಾಸನ. ಅಲ್ಲ ನಮಗ್ ಬರ್ದಿರೋ ವಾಸನೆ ಅದ್ಯಾವ್ದಣ್ಣ ನಿಂಗೆ? ಅಲ್ಲಕವ್ವ ಮನೆ ಒಳಗ್ ಕುಂತಿರೋರಿಗ್ ಬಂದದ ಈಚೆ ಬಂದ್ ಕುಂತಿಲ್ವೇ ಈಗ? ಅಲ್ಲಕವ್ವ ಕೆರೆ ದಿಕ್ಕಿಂದ ಈಗ ಬಂದಿ ನಾನು. ಹಂಗನ್ ಮತ್ತೆ ಅದಕ್ಕೆ ಚಳಿಗಾಕಳ ಮಪ್ಳರ ಬಾಯಿಗೂ ಹಾಕೊಂಡ್ ಬಂದಿವ್ನಿ. ಯಾಕ ಏನಾಯ್ತು? ವಾಸನ ಅನ್ನಿಲ್ವಪ್ಪ. ಅದೇ ಏನ್ ವಾಸನ? ಆ ಕೆರೆ ಅದ ಯಾಕ ಇತ್ತೀಚೆಗೆ ಕೆಟ್ಟೋಯ್ತಾ? ಅದೇ ಅದೇನೇನೋ ತಂದು ಹಾಕ್ತಾರಕ್ಕಪ್ಪ ಜನ. ಮನೇಲಿ ಕಸ ಗುಡಿಸ್ತಾರಲ್ಲವ, ಆ ಕಸವ ಈ ನಮ್ಮ ಸಿಟಿನಲ್ಲಿ ಕಾರ್ಪೊರೇಷನ್ ಅವರು ಎರಡೆರಡು ಡಬ್ಬ ಕೊಟ್ಟಿರ್ತಾರೆ, ಒಂದ್ ಒಣ ಕಸ ಒಂದ್ ಹಸಿ ಕಸ ಹಾಕಕ್ಕೆ ಅಂತ. ಯಾನ ಬತ್ತದಲ್ಲವ ಅದಕ್ಕೆ ತೆಗೆದು ಹಾಕ್ಬಿಟ್ಟು ಹೋಯ್ತಾರೆ. ನಮ್ಮ ಮಳ್ಳಿನಾಗ ಯಾಕೆ ಅದು ಬರಬಾರ್ದು ಅಂತ. ಏನ್ ಜಯಣ್ಣ ಏನ್ ಹೇಳ್ದಯ್ಯಪ್ಪ ನೀನು? ಈಗ ಕೆರೆ ಇರದಯ್ಯ ಕಸ ಹಾಕಕ್ಕಪ್ಪ ತೊಟ್ಟಿ ಅಂತ ಎಲ್ರು ಭಾವನೆ. ಹಂಗಾಗಿ ಮನೆ ಎಷ್ಟ ಎಲ್ಲ ಅದಕ್ಕೆ ಬಿಡ್ತಾರೆ. ಆಮೇಕಿಂದ ಮನೆಯಾಗಿರೋ ಕಸ ಪಸ ಅದಕ್ಕೆ ತಗೋಗ್ ಹಾಕ್ತಾರೆ. ಏನ್ ಸಿಕ್ಕರು ಅದಕ್ಕೆ ತಗೋಗ್ ಹಾಕಪ್ಪ. ಹಂಗಾಗಿ ಮನೆ ಮುಂದ್ ಓಡಾಡ ನಾಯಿ ಏನಾರ ಸತ್ತೋದ್ರೆ ಕೆರೆಗೆ ತಂದ ಹಾಕ್ತಾರೆ. ಕೊತ್ತಿ ಸತ್ತೋದ್ರೆ ಕೊತ್ತಿನೂ ತಂದ ಹಾಕ್ತಾರೆ. ಇದೇನದು? ಅದೇ ಸರಿಯಾ ಹೇಳು ಜಯಣ್ಣ. ತೆಪ್ಪುಕಪ್ಪ, ಈಗ ಮುಂಚೆ ಎಲ್ಲ ಹಸ ಪಸ ಎಲ್ಲ ಸತ್ತೋಗ್ಬಿಟ್ರೆ ತಕವೋಗ್ ಬಾರೆ ತವಕ ಹಾಕ್ಬಿಡೋರು. ಅದಕ್ಕೆ ಏನೇನೋ ಔಷಧ ಹಾಕಿ ಸತ್ತಿರೋ ಪ್ರಾಣಿಗಳನ್ನೆಲ್ಲ ತಿಂತಾವಲ್ಲ ರಣಾದ್ದುಗಳು, ಅವೆಲ್ಲ ಸತ್ತೊಂಟೋಯ್ತಾ ಇದ್ದು. ಪರೀಕ್ಷೆ ಮಾಡಿ ಯಾರೋ ಪಶು ವೈದ್ಯರು ರಣಾದ್ದುಗಳು ಯಾಕೆ ಸಾಯ್ತವೆ ಅಂತ ಪರೀಕ್ಷೆ ಮಾಡಿದಾಗ ಈ ದನಗಳು ತಕವೋಗ್ ಎಸಿತಾರಲ್ಲ ಅದಕ್ಕೆ ಪಾಷಾಣ ಹಾಕ್ತಿದ್ರಲ್ಲ. ಅದಕ್ಕೆ ಪಾಷಾಣ ಅಲ್ಲ, ದನಿಗೆ ಯಾರು ಪಾಷಾಣ ಹಾಕ್ತಾರೆ? ಅದಕ್ಕೆ ಕಾಯಿಲೆಗೆ ಒಂದು ಔಷಧವ ಚುಚ್ಚುತ್ತಾರೆ. ಆ ಔಷಧ ಅದಕ್ಕೆ ಸ ಮಾಂಸದಾಗ ಉಳಿದು ಬಿಟ್ಟಿರ್ತದಲ್ಲ. ಈಗ ದನಗಳಿಗೂ ಬತ್ತದಲ್ಲಪ್ಪ ಚಪ್ಪೆ ರೋಗ ಎಂತೆಂತ ರೋಗಗಳು, ಅದನ್ನ ತಗೋಗ ಹಂಗೆ ಎಸ್ದ್ಬಿಟ್ರೆ ರಣಾದ್ಗಳು ತಿಂದು ಅವು ಸತ್ತೋಯ್ತಿದ್ವು ಅಂತ. ಕೊನೆಗೆ ಆ ಔಷಧವ ನಿಷೇಧ ಮಾಡಿ ಯಾವ ಪ್ರಾಣಿನಲ್ಲೂ ಅದು ಬಳಕೆ ಮಾಡಬಾರ್ದು ಅಂತ ಮಾಡದ್ಮ್ಯಾಕೆ ಈಗ ರಣಾದ್ಗಳ ಸಂತತಿ ಉಳಿದದೆ. ಈಗ ಪರಿಸರ ಅನ್ನೋದು ಚಕ್ರ. ಈಗ ನಾವ್ ಈ ಕಡೆಯಿಂದ ಆಸಿ ಎಲ್ಲ ಪರಿಸರಕ್ಕೆ ಕೊಟ್ಕ ಹೋದ್ರೆ ವಾಪಿಸ್ ಹತ್ತಂದ್ ನಮ್ಗೆ ಕೊಡ್ತದೆ. ಈಗ ನೀನು ಕಳೆದಕ್ಕಿತ್ತ ಹೇಳಿದ್ದಕ್ಕಪ್ಪ ಅದೇನ ಬೀಚು, ಬೀಚ್ ನೋಡಕ್ಕೆ ಅಂತ ಕುಂತಿರ್ಬೇಕಾರೆ ಈ ಅಲ ತೆಂಗಿನ ಬುಂಡೆ ಅಲೆ ಗೊತ್ತಲ್ಲವ ತೆಂಗಿನ ಬುಂಡೆ ಬಂದು ಇವ್ರು ಆಯ್ತಾ ಇನ್ನೊಂದು ಬರಬಾರ್ದೆ ಅಂತಿದ್ದೆ ನಾನು. ಯಾಕ ನಿಂಗೊಂದು ಹೊಡಿತಿತ್ತು? ಅಲ್ಲಪ್ಪ ನಾ ಬಂದೆ ಇರ್ನಿಲ್ವಲ್ಲ ಅಲ್ಲಿಗೆ, ಮನೆಗ್ ಬಂದು ಹೊಡೆದ ಹುಡಿಕೊಂಡು. ಅದು ಯಾಕೆ ಹೇಳ್ತೀನಿ ಗೊತ್ತಾ? ಅದೆಲ್ಲ ಒಂದು ಜ್ವಾಲಾಮುಖಿ ಸಿಡಿದ್ ಬಿಟ್ಟದಂತಲ್ಲ, ಈಗ ಒಂದ್ ಎರಡ್ ಮೂರ್ ದಿವಸದ ಕೆಳಗೆ ಅದ್ ಸಿಡ್ದಿರೋದು 4,000 ಕಿಲೋಮೀಟರ್ ಆಚೆಗೆ. ಆ ಬೂದಿ ನೆನ್ನೆ ಮೊನ್ನೆ ದಿಲ್ಲಿ ತಂಗ್ ಬಂದದಂತೆ. ಏನವ ಇಲ್ಲಿ ಬರಲ್ವಪ್ಪ? ಅದು ಒಂದ್ 20-25 ಕಿಲೋಮೀಟರ್ ಮೇಲದಂತೆ ಮೋಡ ಇಲ್ವಾ. ಆ ಮ್ಯಾಲಿಂದ ಈಗ ಮುಂದಕ್ ಹೋಯ್ತಾದಂತೆ ದಿಲ್ಲಿನಾಗ. ಮೊದ್ಲೇ ಮಾಲಿನ್ಯ ಜಾಸ್ತಿ ಆಗ್ಬಿಟ್ಟು ಸಳಿಗಾಲದಲ್ಲಿ ಇನ್ನೂ ಜಾಸ್ತಿ ಕಂಡು ಬೇಜಾರಾಗಿದ್ರ? ಇದೇನೋ ಜನ ಉಸಿರಾಡೋ ಜಾಗದಲ್ಲಿ ಹೋಯ್ತಾ ಇಲ್ವಂತೆ. ಆದ್ರೆ ಅದು ಎಲ್ಲಿ ಸಿಡ್ದದಲ್ಲ ನೋಡಪ್ಪ, ಅಲ್ಲಿ ಜನ ತಿರ್ಗಾಡಕ್ ಆಗದಷ್ಟು ಧೂಳ್ ಮೆತ್ಕೊಬಿಟ್ಟದಂತೆ. ಅಲ್ಲಿಂದ ಆ ಧೂಳೆ ಬತ್ತದೆ ಅಂದ್ಮೇಲೆ ಸಮುದ್ರದ ಬುಂಡೆ ಇಲ್ಲಿ ತನಕ ಯಾಕೆ ಬರಬಾರ್ದು? ಅಲ್ಲಕಪ್ಪ ಈಗ ನೋಡಪ್ಪ, ಧೂಳು ಬೂದಿ ಗಾಳಿನಲ್ಲಿ ತೇಲ್ಕೊಬತ್ತದೆ, ಬುಂಡೆ ತೇಲ್ಕೊಂಬಂದ್ ಬಂದದಯ್ಯ. ಹಂಗೆ ಕೆರೆಗ್ ಬಂದು ಹುಡಿಕೊಂಬತ್ತದೆ ಚಂದ್ರನ ಎಲ್ಲವನ್ನೇ ಅಂತ ಅನ್ಕೊಂಡು ಬಾಗಿಲ ಹಾಕೊಂಡಿದ್ರು ಬಾಗಿಲನ್ನ ಒಡ್ಕೊಂಬಂದ್ ಹೊಡಿತದೆ ಬುಂಡೆ. ಹೋಗ್ಲಿ ಬಿಡು, ಆಶೀರ್ವಾದ ಮಾಡ್ತೀನಿ. ಮುಂದಿನ್ಕಿತ ಸಮುದ್ರ ತಾವೇನಾರು ಹೋದ್ರೆ ನಿಂಗು ಒಂದ್ ಬಡಿಲಿ ಅಂತ. ಗೋವಾ ಗೊತ್ತಾಯ್ತತೆ ಮನ್ಸ ಪರಿಸರವ ಹಾಳ್ ಮಾಡಬಾರ್ದು ಅಂತ ಅಲ್ವಾ? ಇಲ್ಲಾಂದ್ರೆ ತಲೆ ಮ್ಯಾಕ್ ಒಡದ್ ಬುದ್ಧಿ ಹೇಳೋರ್ ಯಾರು ಹೇಳು ಇಲ್ವಾ? ಅಲ್ವಾ ಯಾರಾದ್ರೂ ಒಬ್ರು ಕೆಲಸ ಮಾಡ್ಬೇಕಲ್ಲವ. ಪರಿಸರ ಉಳಿಸ್ಬೇಕು, ಸಂದಾಕ್ ಮಡಿಕೋಬೇಕು ಅಂದ್ರೆ ಮಾಡ್ನೇಬೇಕಲ್ವಾ? ಅಲ್ಲಿ ಬುಂಡೆ ಹಾಕ್ದವನಿಗೆ ಜನ ತಲೆಗ್ ಹಾಕ್ನಿಲ್ಲ ಅಂತಂದ್ರೆ ಏಟ, ಬುಂಡೆನೆ ಬಂದ್ ಬುಂಡೆ ಕೊಡಿತು. ಮಾಡೋದ್ರಿಂದನೇ ಬರಬಾರದ ಕಾಯಿಲೆ ಬರ್ತಾ ಇರೋದು. ಅದೇನವ ಯೋಡ್ಸ್ ಅಂತಾರಲ್ಲ, ಏಳ್ಸು ಅಂದಂಗ ಆಯ್ತು ನನಗೆ. ನೀನ್ ಮನಿ ಕಂಡಿದೀಯ ಮಪ್ಲಾರ ಮುಚ್ಕೊಬಿಟ್ಟು ಕಿವಿಯಿಂದ ತಗಿ ಸರೋಯ್ತದೆ ಕಿವಿ ಮುಚ್ಕೊಂಡವನೆ ಏನೇನೋ ಕೇಳಿಸ್ತಾ ಐತೆ. ಅದೇನು ಏಳ್ಸಪ್ಪ ಅದೇನು ಅಲ್ಲ ಕಣ್ಣಣ್ಣ, ಅದೇನು ಹೊಸ ಕಾಯಿಲೆಯ ಮುಂಚೆಯಿಂದಲೋ ಅದೇ ಈಗ ಜಾಸ್ತಿ ಆಯ್ತಾ ಕುಂತೈತಂತೆ. ಮತ್ತ ಅದಕ್ಕ ಎಲ್ರಿಗೂ ಒಂದು ಆರೋಗ್ಯ ಇಲಾಖೆಯವರು ನಿರ್ದೇಶನ ಕೊಟ್ಟವ್ರೆ, ಹೊಸಿ ಎಚ್ಚರಿಕೆಯಾಗಿರಿ, ಈ ಹೊರಗಡೆ ಹೋದಾಗ ಕಾಯಿಲೆ ಪಾಯಿಲೆಗೆ ಚೂಜಿ ಚುಚ್ಚಿಸ್ಕತಾರಲ್ಲ ಅದ ಅದೇನೋ ಬಳಸ್ಬಿಟ್ಟು ಬಿಸಾಕ್ತಾರಲ್ಲ ಆ ಚಿರಿಂಜೆ ತಕಬೇಕಂತ ದುಡ್ಡಾಯ್ತತೆ ಅಂತ ನಿಮ್ದ್ರಾಗೆ ಚುಚ್ಚಿ ಅಂದ್ರೆ ಕಷ್ಟ. ಸರಿಯಾಗಿ ಹೇಳಪ್ಪ, ಬಳಸ್ಬಿಟ್ಟು ಬಿಸಾಕ್ತಾರಲ್ಲ ಅದ್ ತಕಬೇಕು ಅಂತ ಬಳಸಿದ ಬಿಸಾಕ ತಂದವ್ರ ಮೇಲೆ ಸರಿಯಾಗಿ ಹೇಳುವ ಅದ ಹೇಳದವ ಬಳಸಿ ಇವು ಸಾಕುವಂತ ಇಂಗ್ಲೆಸ್ ಅಂಡ್ ಟ್ಯೂಬ್ ಯೂಸ್ತಂತ್ರೋ ಯೂಸ್ ಅಂಡ್ ಥ್ರೋ ಅಂತ ಡಿಸ್ಪೋಸಬಲ್ ಅಂತಾರೆ ಕಣ್ಣ ಅದನ್ನ. ಹೌದವ ಹಂಗಂದಾರವ ಸರಿ ಬಿಡವ ಪ್ಲಾಸ್ಟಿಕ್ ಚಂದಾಗಿರ್ತೈತೆ ಅದನ್ನ ಈಗ ಎಲ್ಲ ಡಾಕ್ಟರ್ಗಳು ಬರೀತಾರೆ ಅದನ್ನ ತಕ ಹೋಗಿ ಚುಚ್ಚಿ ಸ್ವಾಮಿ ಇನ್ಬೇಕು ಇಲ್ವಾ. ಆಮೇಲೆ ಇನ್ ಉಳಿದಿರೋದೆಲ್ಲ ಜನಕ್ಕೆ ಗೊತ್ತದಲ್ಲ, ನಾವೇ ಹೇಳೋದೇನು ಸರಿಯಾದ ರೀತಿನಲ್ಲಿ ಜೀವನವ ಸಾಗಿಸಿದ್ರೆ ಕಾಯಿಲೆ ಏನ್ ಸುಮ್ ಸುಮ್ಕೆ ಬರ್ತದ, ನಾವು ತೆಪ್ಪ ಮಾಡಿದ್ರೆ ಬರೋದು. ಈಗ ನೀನು ಈ ಚೂಜಿದ ಹೇಳ್ದೆ ಕಯ್ಯ, ಇದು ಏಟ್ಸು ಒಂದಿಯಲ್ಲಪ್ಪ ಅದು ಚವರ ಚವರ ಮಾಡಿಸ್ಕೊಳಕ್ ಹೋಯ್ತಿಲ್ಲ ಮಲ್ಲಪ್ಪ ಅದೇ ನಮ್ ನಿಂಗಣ್ಣನ ಅಂಗಡಿಗೆ ಮೊದ್ಲೇನ್ ಮಾಡ್ತಿದ್ದ ಅವ ಈ ರೇಜರು ಏನ್ ಒಳ್ಳೆ ಇದು ನಮ್ ಬೆಲ್ಟ್ ಹಾಕೊಳ್ಳೋದಿಲ್ಲ ಪೊಲೀಸರು ಬೆಲ್ಟ್ ಹಾಕತ್ತಿದ್ರಲ್ಲ ಅದನ್ನ ಒಂದ್ ಒಳಗ ನ್ಯಾತ ಹಾಕ್ಬಿಟ್ಟು ಅಲ್ಲೇ ಶಾಣಿ ಹಿಡ್ಕೊಳ್ಳನು ಯಾವ್ದಾ ಬೆಲ್ಟ್ಲೆ ಏನ್ ಹತ್ತು ಜನ ಕೆರೆಯಮ್ಮ ಒಂದ್ಸರಿ ಶಾಣಿ ಇಡ್ಬಿಟ್ಟು ಆಮೇಲೆಲ್ಲ ಗೊತ್ತಾಯ್ತಲ್ಲ ಕಾಯಿಲೆ ಬಿಲೇಡ ತಂದ್ ಮಡಿಕಂಡ ಅವ ಒಬ್ಬೊಬ್ಬರಿಗೆ ಒಂದೊಂದೇ ಬಿಲೇಡಲಿ ಚವರ ಹಂಗೆ ಅವ್ನಿಗೆ ಮತ್ ಹೇಳ್ಬೇಕು ನಮ್ ಜೈಯಣ್ಣ ಹೇಳ್ತಿದ್ದ ಈ ತರ ಎಲ್ಲ ಆಗ್ಬಿಟ್ಟದಕ್ಕಪ್ಪ ಒಂದೇ ಬೇಡಲ್ಲಿ ಚವರ ಮಾಡಕ್ ಹೋಗ್ಬೇಡ ಹತ್ತು ಜನಕ್ಕೆ ಒಬ್ಬರಿಗೆ ಒಂದೇ ಬ್ಲೇಡ ಎಲ್ಲ ಸರಿ ಕಣ್ಣಣ್ಣ. ಈಗ ಅದು ಎಲ್ಲ ಕಸ ಆಗಲ್ವೇ ಅಂತ ಹಂಗಾರ ಏನು ಬಳಸದೆ ಬೇಡವ ನಾವು ಬಳಸ್ಬೇಕು. ಆದ್ರೆ ನೋಡು ಹೆಂಗೆ ಒಬ್ಬೊಬ್ರಿಗೆ ಒಂದೊಂದ್ ಸೂಜಿ ಲೆಕ್ಕ ಹಾಕೋ ಎಷ್ಟಾಯ್ತು ಕಸ ಈ ಆಸ್ಪತ್ರೆ ಕಸನೇ ಜಾಸ್ತಿ ಅಂತಲ್ಲ ಅಣ್ಣ. ಅದಕ್ಕೆ ಪ್ರತ್ಯೇಕವಾದ ಕಾನೂನು ಅದೇ ಕವ ಏನ್ ಅವನ್ನೆಲ್ಲ ಸುಮ್ಕೆ ತಗ ಹೋಗಿ ಎಲ್ಲೇಂದ್ರಲ್ಲಿ ಬಿಸಾಕ್ಬಿಡ್ತಾರೆ. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕಸ ಏನ್ ಬರ್ತದಲ್ಲ ಅದನ್ ಹೆಂಗ್ ವಿಲೇವಾರಿ ಮಾಡ್ಬೇಕು ಅಂತಾನೇ ಏನೋ ಒಂದ್ ಮಂಡಳಿ ಅದ ಅಂತಲ್ಲ ಯಾವ್ದು ಪೊಲ್ಯೂಷನ್ ಅಂದ್ರೆ ಪೊಲ್ಯೂಷನ್ ಅಲ್ಲ ಅದನ್ನ ಪರಿಸರ ಮಾಲಿನ್ಯನ ನಿಯಂತ್ರಣ ಮಾಡಕ್ಕೊಂದು ಮಂಡಳಿ ಅದು ಮಂಡಳಿ ಅವರು ಕಾಯ್ದೆಯ ಕಾನೂನ ಮಾಡಿರ್ತಾರ ಯಾವ್ಯಾವ್ದ ಹೆಂಗೆ ವಿಲೇವಾರಿ ಮಾಡ್ಬೇಕು ಅಂತ. ಈಗ ಬಿಲೇಡು ಆಮೇಕಿಂದ ಸೂಜಿ ಆಮೇಲೆ ಏನೇನೋ ಬಳಸ್ತಾರಲ್ಲವ ಪ್ಲಾಸ್ಟಿಕ್ ಆಪರೇಷನ್ ಮಾಡುವಾಗ ರಕ್ತ ಕೊಡಕ್ಕೆ ರಕ್ತದ ಬಾಟ್ಲಿ ಇಂಥವನ್ನೆಲ್ಲ ಸರಿಯಾದ ರೀತಿನಲ್ಲಿ ಆಸ್ಪತ್ರೆನವ್ರೆ ವಿಲೇವಾರಿ ಮಾಡ್ಬೇಕು ಅಂದ್ರೆ ಕಣ್ ಕಣ್ ಕಡೆ ಎಸೆಯೋಂಗಿಲ್ಲ. ಅದ ಕಮಲಕ್ಕ ಹೇಳಿದ ಅದ ಈಗ ಚೂಜಿ ಹಚ್ಚಿಬಿಟ್ಟು ಎಲ್ಲ ಎಸ್ತು ಬಿಡ್ತಾರೆ ಅದ್ ತೊಂದರೆ ಆಗೋದಿಲ್ವಾ ಅಂತ. ನಮ್ ಜಯಣ್ಣ ಹೇಳ್ದಂಗೆ ಎಲ್ಲೆಲ್ಲಿ ಏನೇನ್ ಹಾಕ್ಬೇಕು ಹೆಂಗ್ ಹೆಂಗ್ ತಗೊಂಡ್ ಹೋಗ್ಬೇಕು ಎಲ್ಲೆಲ್ಲಿ ಸೇರಿಸ್ಬೇಕು ಅದ ಅದರಿಂದ ಅದೇನೋ ಮಾಡ್ತಾರಂತಲ್ಲಪ್ಪ ಏನ ರಿಪ್ರೊಡಕ್ಟ್ ನಂಗೂ ಹೊಳ್ತಾ ಇಲ್ಲ ಕಮಲಕ್ಕ ನೀನೇ ಹೇಳವ ರಿಪ್ರೊಡಕ್ಷನ್ ಅಂತ ಅದೇಕವ ಹೇಳಿದ್ ನಾನು ಅದೇನೋ ಬಳಸ್ಕೊಂಡ್ ಮತ್ತೆ ಇನ್ನೇನೋ ಮಾಡ್ತಾರಂತಲ್ಲಪ್ಪ ಅದ್ರಲ್ಲಿ ಇನ್ನೇನ್ ಮಾಡ್ತಾರ ಚೂಜಿಯಿಂದ ದೊಡ್ಡ ಚೂಜಿ ಮಾಡ್ತಾರೆ ಅಲ್ಲಕ್ಕಯ್ಯ ಅದನ್ನ ಬೇರೆ ಬೇರೆದಕ್ ಬಳಸ್ಕೊತಾರಂತೆ ದಬ್ಬುಳುವ ಚೀಲ ಒಲಿಯಕ ಗೋಣಿ ಚೀಲಗಳನ್ನ ಒಲಿಯಕ್ಕೆ ಸರಿ ಬಿಡು ಅದಕ್ಕಪ್ಪ ಈಗ ಪ್ಲಾಸ್ಟಿಕ್ ಇದೆಲ್ಲ ಇಲ್ವಪ್ಪ ನೀರ್ ಕುಡಿಯಲ್ವ ಪ್ಲಾಸ್ಟಿಕ್ ಇದು ಬಾಟ್ಲು ಅದನ್ನ ತೆಗ್ದೆಲ್ಲ ಎಸ್ತ್ ಬಿಡೋದು ಜನ ಏನಪ್ಪ ಅದನ್ನ ಎಸೆಯೋದ್ರಿಂದ ಜಯಣ್ಣ ಈ ಕಡೆ ನೋಡಪ್ಪ ವಶಿಯ ಮಣ್ಣಲ್ಲಿ ಅದು ಕರ್ಗಲ್ವಂತಲ್ಲಪ್ಪ ಅದಕ್ಕೆ ಹಂಗೆಲ್ಲ ಎಸಿಬಾರ್ದು ಮಣ್ಣು ಉಳಿಸ್ಕೋಬೇಕು ಅಂತ ಅದೇನೋ ಹೇಳ್ತಾವ್ರಂತಲ್ಲಪ್ಪ ಸಿಟಿ ಯಾವ್ದೋ ಇಲಾಖೆ ಅದಲ್ಲ ಜಯಣ್ಣ ಹೋಗಿದ್ದೆಲ್ಲ ಕರ್ಕೊಂಡು ನಮ್ಮ ಕೃಷಿ ಇಲಾಖೆ ಅಲ್ಲೆಲ್ಲ ಮಣ್ಣನ್ನ ಉಳಿಸ್ಕೊಳ್ಳಿ ಅಂತ ಮಣ್ಣೇನ್ ಹುಟ್ಟೋದ್ ಅವ್ರು ಹೇಳ್ಬೇಕೆ, ನಮಗ್ ಗೊತ್ತಿಲ್ವಾ ಹೇಳೋಣ, ನಾವ್ ಮಾಡ್ಬೇಕಲ್ವೇ ಆ ಕೆಲ್ಸ. ನಾವ್ ಒಂದ್ಸರ್ತಿ ಗೊತ್ತಿದ್ದು ಗೊತ್ತಿರುವೆ ಮರ್ತ್ ಬಿಡ್ತೀವಿ, ಅದಕ್ಕೆ ಮರಿಬೇಡಿ. ಅದೇನೋ ನಾವೆಲ್ಲ ತಂದು ಅದೇನೋ ಹಿರಿಯ ಹಾಕೋದಿಲ್ವ ಅದನ್ನು ಹಾಕ್ಬೇಡಿ ಅಂತ ಹೇಳ್ತಾರೆ. ಹೌದು, ಏನ್ ಜಯಣ್ಣ ಸಾವಯವ ಮಾಡಿ ಅಂತ ಹೇಳ್ತಾರೆ. ನಾವು ಅದು ಸಾವಯವೇ ಮಾಡ್ತಿರೋದು ಬಿಡು ಅಲ್ವಪ್ಪ, ನಮ್ಮೆಲ್ಲ ಇದು ಪೋಷಕಾಂಶ. ಏನಂಗಂದ್ರೆ ಜಯಣ್ಣ ಹೇಳು ನೋಡಮ್ಮ, ಪೋಷಕಾಂಶ ಅಂದ್ರೆ ಅಲ್ಲ ಕಣ್ಣ, ನೀನ್ ರೈತನಾಗೇ ಇರೋವ ನಮ್ ಜಯಣ್ಣ ಅದನ್ನ ಕರೆಕ್ಟ್ ಆಗಿ ಹೇಳ್ತಾನೆ ಇದು ಅನ್ಕೊಂಡು. ಯಾರೋ ಪುಣ ತುಂಬ್ರು ಏನಪ್ಪಾ ಇಂಗ್ಲೆಂಡ್ ದೇಶದಿಂದ ಭಾರತಕ್ಕೆ ಬಂದ್ಬಿಟ್ಟು ಪುಣ್ಯಾತ್ಮರಪ್ಪ ಅವರು ಭಾರತದ ಕೃಷಿಯ ಹೆಂಗ್ ಮಾಡ್ತಾರೆ, ಇವ್ರಿಗೆ ಹೆಂಗೆ ಹೊಸ ಪದ್ಧತಿಯ ಕಲ್ಸ್ಕೊಡ್ಬೇಕು ಅಂತ ತಿಳ್ಕೊಂಡೋಗಕ್ ಬಂದಿದ್ರಂತೆ ಹಿಂದೆ ಬೋ ಹಿಂದೆ. ಅವರು ಆ ಪದ್ಧತಿಯ ಹೇಳ್ಕೊಡೋ ಬದಲು ಭಾರತ ದೇಶದಾಗೆ ಪದ್ಧತಿಯ ಕಲ್ತ್ಕೊಬಿಟ್ಟು ಅವ್ರಿಗೊಂದು ಪತ್ರ ಬರೀತಾರಂತೆ, ನೀವ್ ಇವ್ರಿಗೇನು ಹೇಳ್ಕೊಡೋದೆ ಬೇಡ, ಇವ್ರ ತಾವಲ್ಲೇ ನೀವು ಕಲ್ತ್ಕೋಬೇಕು ಅಂತ. ನೋಡಪ್ಪ ಅವ್ರದ್ದು ಹೆಸರೇನೈತೆ ಅಂದ್ರೆ ಎಂತದೋ ಓವಾಲ್ಡ್ ಅಂತ ಬರ್ತದೆ, ಏನಪ್ಪ ಆಲ್ಬರ್ಟ್ ಓವಾಲ್ಡ್ ಹಿಂಗೇನೋ ಬರ್ತದೆ. ಓವಾಲ್ಡ್ ಅವರು ಕೃಷಿ ಬಗ್ಗೆ ಮಣ್ಣಿನ ಬಗ್ಗೆ ಎಲ್ಲ ಬರೆಯುವಾಗ ಅವರು ಒಂದ್ ಮಾತ ಹೇಳ್ತಾರೆ, ಏನಂದ್ರೆ ಮನಸ್ಸಿನ ಆರೋಗ್ಯ ಮಣ್ಣಿನ ಆರೋಗ್ಯ ಸಂಬಂಧ ಅದೇ ಅಂತ. ಮಣ್ಣಲ್ಲಿ ಮನ್ಸ ಇಲ್ಲಪ್ಪ, ಮನ್ಸನೇ ಬೇರೆ ಮಣ್ಣೇ ಬೇರೆ ಅನ್ಕೊಂಡ್ರೆ ಆಗುದಿಲ್ಲ. ಮಣ್ಣ ಆರೋಗ್ಯ ಹಾಳಾದ್ರೆ ಯಾರ ಆರೋಗ್ಯ ಹಾಳಾಯ್ತದೆ? ಮನ್ಸಿನ ಆರೋಗ್ಯ. ಚಂದಾಗಿ ಹೇಳ್ತಾನೆ, ಹೆಂಗೆ ಹೇಳು ನೋಡಮ್ಮ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಪದ ಇಲ್ವಪ್ಪ, ಪದ ಸರಿ. ಮಣ್ಣ ಆರೋಗ್ಯ ಹಾಳಾದ್ರೆ ಮನ್ಸಿನ ಆರೋಗ್ಯ ಹೆಂಗ್ ಹಾಳಾಯ್ತದೆ? ನಾವು ತಿನ್ನೋದು ಬೆಳೆಯೋದೆಲ್ಲ ಯಾವ್ದ್ರಲ್ಲಪ್ಪ? ಮಣ್ಣಿಂದ. ಮಣ್ಣಲ್ಲಲ್ವಪ್ಪ. ಮಣ್ಣ್ ಕೆಡಿಸ್ಬಿಟ್ರೆ ಅಲ್ಲಿ ಏನೋ ಬೆಳೆದ್ರೆ ಅದ್ ತಿನ್ಕೊಂಡು ಮಾಂಸ ಆಯೋದಿಲ್ವಪ್ಪ? ಎಲ್ಲ ಗೊತ್ತು. ಏನ್ ಚಂದಾಗಿ ಹೇಳಿದೆ ಅಲ್ವಾ. ಆಮ್ಯಾಕಿಂದ ಇನ್ನೂ ಒಂದು ನಡೀತಾ ಇದೆ ಇಡೀ ವಿಶ್ವದಲ್ಲಿ. ಈಗ ಮನ್ಸ ಮಣ್ಣಿಂದ ಬೆಳೆಯೋದ್ನ ನೇರವಾಗಿ ತಿಂತಾನೆ ಇಲ್ವಾ, ಮಣ್ಣಿಂದ ಬೆಳೆಯೋದ್ನ ಪಿರಾಣಿ ಪಕ್ಷಿಗಳು ತಿಂತವೆ, ಅಂತ ಪಿರಾಣಿ ಪಕ್ಷಿಗಳನ್ನ ಮನ್ಸ ತಿಂತಾನೆ. ಬಿಡೋದಿಲ್ ಬಿಡು. ಅಂದ್ರೆ ಮನ್ಸ ಪಿರಾಣಿ ಆಮೇಲೆ ಮಣ್ಣು ಮೂರ ಆರೋಗ್ಯನು ಚಂದಾಗಿರ್ಬೇಕು. ಮಣ್ಣು ತಿನ್ನಕ್ ಹೋಗ್ಬಾರ್ದು, ಬರೀ ಮಣ್ಣ. ಮಣ್ಣ ಯಾರಣ್ಣ ತಿಂತಾರೆ ಬರೀ ಮಣ್ಣ? ಅದಕ್ಕವ ತಿನ್ನೋದಿಲ್ಲ ಹಿಂದೆ ತಿಂತಿದ್ರು ಕಂಡ್ಬಿಡು. ಹೇಳ್ಬೇಕು ಕೆಮ್ಮಣ್ಣ ಕೆರ್ಕ ಕೆಕ್ಕಂತ ತಿನ್ನೋರು. ಹೆಂಗಸರು ಕೆಮ್ಮಣ್ಣ ಗ್ವಾಡೆ ಕೆಮ್ಮಣ್ಣ ಕೆರ್ಕೊಂಡು ತಿನ್ಕೋತಿದ್ರು ಕವ. ಅಲ್ಲ ಇರ್ಲಿ ಬಿಡು, ನಾನು ಕಮ್ಮಿ ಆದ್ರೆ ಹಂಗ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ದೇ. ನೀನು ತಿಂತಿ ತಿನ್ಬಿಟ್ಟಿದ್ಯಂತೆ, ನಾನು ಕೆಕ್ಕೆ ಊದ್ಕೊಂಬಿಟ್ಟಿತ್ತಂತೆ ನನಗ ಮಣ್ಣು ತಿನ್ಬಿಟ್ಟು. ಸರಿ, ಆಮೇಲೆ ಹಾಸ್ಪಿಟಲ್ ತೋರಿಸಿ ನಮ್ಮವ್ವ, ಅದೇ ಅದೇನು ಹೆಲ್ತ್ ಸೆಂಟ್ರು ಅವ್ರಿಗೆಲ್ಲ ಕರ್ಕೊಂಡೋಗಿ ಏನ ಇದ ಹಿಂಗ ಹಾಕೊಂಡು ಕೆಕ್ಕೆ ಈ ಪಾಠ ಬಿಟ್ಕೊಂಡು ಕೂತದಲ್ಲ, ಒಳ್ಳೆ ಯಾವ್ದೋ ಕಾಡಿನಲ್ಲಿರೋ ಮನ್ಸನ್ ತರ ಕಾಣ್ತಾವಲ್ಲ ಅಂತನ್ಬಿಟ್ಟು ಆ ವರ್ಷ ಆಕಾರ ಕೊಟ್ರಂತೆ ನಂಗೆ. ಸರಿ ಸರಿ, ಈಗ ಸುಮಾರಾಗಿ ಅಲ್ವಾ ಜಯಣ್ಣ? ಸಂದಾಗಿದ್ಯಾ ಬಿಡು, ರಾಜ್ಕುಮಾರ್ ಇದ್ದಂಗಿದ್ಯಾ ನೋಡು. ಇನ್ನೊಂದ್ ಕಿತ ಕಣ್ಣ ಬಿಟ್ಕೊಂಡು ಇರ್ಲಿ ಬಿಡು, ಮತ್ತ ಹಂಗಂತ ಇನ್ನೊಂದ್ ಕಿತ ಮಣ್ಣ ತಿನ್ನಕ್ ಹೋಗ್ಬೇಡ. ಮಣ್ಣಾಗದೆ ತಿನ್ನಕ್ ಹೋದ್ರೆ ಬೇಡ. ಈಗ ಏನು ಮನ್ಸ ಪಿರಾಣಿ ಪಕ್ಷಿಗಳು ಮಣ್ಣು, ಹಂಗಾಗಿ ಈ ಕೃಷಿ ವಿಜ್ಞಾನಿಗಳು ಆಮೇಲೆ ಪಶು ವಿಜ್ಞಾನಿಗಳು ಡಾಕುಟ್ರು ಮನ್ಸೂರು ಡಾಕುಟ್ರು ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾವ್ರಂತೆ. ಎಲ್ಲಿ ಯಾವುದೇ ಒಂದು ಹಾಳಾದ್ರೂ ಆರೋಗ್ಯ ಚಕ್ರ ಹಾಳಾಗೋಯ್ತದೆ. ಯೋಚನೆ ಮಾಡೋಕಿಂತ ಈಗ ಕೋಳಿ ಆರೋಗ್ಯವಾಗಿರ್ನಿಲ್ಲ ಅಂದ್ರೆ ಆ ಮೊಟ್ಟೆ ಅದನ್ನ ತಿನ್ನ ಮನ್ಸಿನ ಆರೋಗ್ಯ ಹಾಳಾಯ್ತದೆ. ಹೋಗ್ಲಿ ಮನ್ಸಿನ ಆರೋಗ್ಯವೇ ಹಾಳಾಗೋಗ್ಬಿಟ್ರೆ ಅವನಿಂದ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇಲ್ವಾ? ಪ್ರಾಣಿಗಳಿಂದ ಮನ್ಸರಿಗೆ ಕಾಯಿಲೆ ಬರೋದಲ್ಲ ಕಣ್ಣ, ಮನ್ಸರಿಂದಲೂ ಪ್ರಾಣಿಗಳಿಗೆ ಕಾಯಿಲೆ ಹರಡ್ತದೆ. ಆಮೇಲೆ ನೀನ್ ಹೇಳ್ನಿಲ್ವಾ ಆಗ್ಲಯ್ಯ, ಈ ಯೂರಿಯಾ ಚೀಲದ ಗೊಬ್ಬರ ಇವೆಲ್ಲ ತಗೋಗ್ ಸುರಿಯೋದ್ ಯಾರು? ಪ್ರಾಣಿಗಳ. ಮತ್ತೆ ನಮ್ಮಿಂದ್ಲೇ ತಾನೇ ಹಾಳಾಗದು ಮಣ್ಣು. ಅದನ್ನ ಯಾಕೆ ಅಷ್ಟೊಂದು ಬಳಕೆ ಮಾಡ್ಬೇಕು? ಬಳಕೆ ಮಾಡ್ಲಪ್ಪ ಬೇಡ ಅನ್ನೋದಿಲ್ಲ, ಆದ್ರೆ ಇರಕ್ರೆ ಏನ್ ಹೇಳೋರೆ, ಹಟ್ಟಿ ಗೊಬ್ಬರ ಚಂದಾಗ ಹಾಕು, ಹೊಸರೆಳೆ ಗೊಬ್ಬರ ಹಾಕು, ಬ್ಯಾವು ಹಂಗೆ ತಪ್ಪಲ ಮರದಿಂದ ತಕ ಹೋಗಿ ಮಣ್ಗಾಕು, ಮಣ್ಣ ತಾಯಿ ಅಂತ ಪೂಜೆ ಮಾಡು. ಏಟೋ ಜನ ಜಮೀನ್ಗೆ ಎಕ್ಕಡವೇ ಹಾಕ ಹೋಗುದಿಲ್ಲ, ಬರಿಕಾಲಲ್ಲಿ ಓಡಾಡ್ತಾರೆ. ಬರಿಕಾಲಲ್ಲಿ ಓಡಾಡೋದ್ರ ಹಿಂದೆ ಒಂದು ಮರ್ಮ ಐತಿ. ಏನ್ ಹೇಳೋದು ನೋಡಮ್ಮ ಅಂದ್ರೆ, ಆ ಮಣ್ಣು ಚೆನ್ನಾಗಿದ್ರೆ ಆರೋಗ್ಯವಾಗಿದ್ರೆ ಈ ಪಾದ ಅದಲ್ಲಪ್ಪ, ಈ ಪಾದದಿಂದ ಮಣ್ಣಿನ ಆರೋಗ್ಯ ತರನೇ ಅವನ ದೇಹನ ಆರೋಗ್ಯ ಆಯ್ತದಂತೆ. ಹೊಸಾದ ಹೇಳ್ತಾನೆ, ಹೊಸಾದ ಎಲ್ಲ ಕಳಪ್ಪ ನಿಜ ಅದು. ಸರಿ ಆತು, ಇನ್ನೇನಾರು ಹೇಳು ಅದ್ ಬಿಟ್ಟು. ನಾ ಇನ್ನೇನು ಹೇಳಿ, ಓದ್ಕೊಂಬತ್ತೀನಿ ಇನ್ನೊಂದ್ಸೆ ಓದ್ ಕುತ್ಕೊಂಡಯ್ಯ, ನೀ ಹೇಳ ಕಮಲಕ್ಕ. ಅಂದ್ರೆ ಮಣ್ಣು ಎಷ್ಟು ಮೆತ್ತಗಿದೆ ಅಂತ ಗೊತ್ತಾಗ್ಲಿ ಅಂತ. ಅಂದ್ರ ನೋಡು, ಈಗ ಮಣ್ಣು ನೀ ಹೇಳ್ದಲ್ಲ ಅದರ ಸಂವೇದನೆ ಗೊತ್ತಾಯ್ತದೆ ಅಂತ ಮನ್ಸಂಗೆ ಬರಿಕಾಲಲ್ಲಿ ನಡೆದಾಗ ಏನಪ್ಪ ಅದು ಸಂವೇದನೆ ವೇದನೆ ನಿಂದು ಏನದು ಸಂವೇದನೆ ಏನಯ್ಯ? ಯಾರಿಗ ಗೊತ್ತು, ಪದ ಬತ್ತು ಹೇಳ್ದೆ. ನೀನು ಡಿಕ್ಷನರಿಯ ಮಡಿಕಂಗ್ ಕುಂತ ಜೊತೆಗೆ ಏನಾದ್ರು ಪದ ಹೇಳಿದ್ರೆ ಅಲ್ಲಿ ನೋಡ್ಕೊ. ಅಂದ್ರೆ ಪೀಲು, ಪೀಲು ಅಲ್ವೇನಮ್ಮ ಕನ್ನಡ ಕೇಳ್ತಿದ್ದಿ ಆಕಾಶವಾಣಿಯ ಪೀಲ್ ಅಂತ, ರಾಗ ಪೀಲು ಅಂತ. ಅದೆಲ್ಲ ಪೀಲು ಅಲ್ಲ, ಫೀಲಿಂಗ್ ಕನ್ನಡ, ಫೀಲಿಂಗ್ ಫೀಲಿಂಗ್ ಫೀಲಿಂಗ್ ಆಯ್ತದೆ ಅಂತ. ಆಯ್ತು, ಸ್ಪಂಜಂಗ್ ಐತಾ ಅಂತ ಗೊತ್ತಾಯ್ತದೆ. ಈ ಮನ್ಸೂನ್ ಮುಟ್ಟಿದ್ರೆ ಒಂಥರ ಅನ್ಸಕ್ಕಿಲ್ವೇ, ಹಂಗೆ ಮಣ್ಣ ಕಾಲ್ನಾಗ ಮೆಟ್ಟಿದ್ರೆ ಕಾಲ್ಗೆ ಏನೋ ಒಂಥರ ಅನ್ಸ್ತದೆ ಖುಷಿ. ಈಗ ನೋಡು, ಮಣ್ಣು ಫಲವತ್ತಾಗಿದ್ದು ಮೃದುವಾಗಿದ್ದು ಚಂದಾಗಿದ್ರೆ ಸ್ಪಂಜ್ ಮೇಲೆ ಕಾಲ್ ಮಡಗದಂಗ ಆಯ್ತದೆ. ಏನವ ಏನ್ ಒಳ್ಳೆ ಆಸ್ಕೆ ಮೇಲೆ ನಡೆದಂಗ ಆಯ್ತದೆ, ಹಂಗಿರ್ಬೇಕು ಮಣ್ಣು. ಒಳ್ಳೆ ಜಲ್ಲಿ ಕಲ್ ಮೇಲೆ ಕಾಲ್ ಮಡಗದಂಗ ಆದ್ರೆ ಅದು ಮಣ್ಣಲ್ಲ ಕಣ್ಣ, ಕಲ್ಲು. ಹೆಚ್ಚಂದಾಗಿ ಹೇಳ್ದ, ಕಲ್ಲೆ ಮಣ್ಣೆಯ ಜಲ್ಲಿ ಕಲ್ನಂಗ ಆಗಿರ್ತದೆ. ಈಗ ಕಲ್ ಮ್ಯಾಗೆ ಬೆಳೆ ಬೆಳ್ದಕ್ಕಾಯ್ತದ? ಆಗೋದಿಲ್ಲ ಬಿಡು. ಬೇರ್ಗಳು ಬದುಕಿದ್ದಾವ? ಈಗ ಮಣ್ಣುವೆ ಮನಸ್ನಂಗೆ ಕಾಣ, ಅವು ಉಸಿರಾಡ್ತವೆ, ನೀರ್ ಕುಡಿತವೆ, ನೀರ ಹೊಟ್ಟೆ ಒಳ ಮಡಿಕತವೆ. ಮನಸ್ನೊಳಗೆ ಹೆಂಗೆ ಕೋಟ್ಯಾಂತರ ಸಂಖ್ಯೆನಲ್ಲಿ ಸೂಕ್ಷ್ಮ ಜೀವಿಗಳಿದಾವೋ ಮಣ್ಣಲ್ಲೂ ಅವೆ. ಅಣ್ಣ, ಒಂದ್ ಚೂಜಿ ಮನೆ ಮೇಲೆ, ಚೂಜಿ ಮನೆ ಮೇಲೆ ಮಣ್ಣು ತಕ್ಕಂಡ್ರೆ ಅದರಲ್ಲೇ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿರ್ತಾವ. ಹಂಗೆ ಅಲ್ವಪ್ಪ, ಭೂಮಿ ತಾಯಿ ಅಂತ ಕರೆಯೋದು ಅದಕ್ಕೆ ಅಲ್ವಪ್ಪ ನಾವು ಹೇಳ್ದೆ ಅಲ್ಲ. ನೀವು ಸಾವಿರಾರು ಅದೇನೋ ಅಣುಗಳು ಜೀವಾಣುಗಳು ಎಲ್ಲ ಯಾವೆ ಅನ್ಕೊಂಡು ಹಂಗೆಯೇ ಭೂಮಿ ತಾಯಿನೂ ಕೂಡ ಹೊಸ ಹೊಸದನ್ನ ಕೊಡ್ತಾ ಇರ್ತಾರೆ. ಈಗ ಬೆಳೆಗಳೆಲ್ಲ ಒಂದು ವರ್ಷಕ್ಕೊಂದ್ಸರಿ ನಾವು ನೋಡೋದಿಲ್ವಪ್ಪ, ಅದಂಗೆಯೇ ಅದು ಅದು ಜೀವಂತವಾಗಿರ್ತದ. ಇನ್ನೂ ಅಂದ್ರೆ ಇನ್ನೂ ಒಂದ್ ತಿಳ್ಕೊಬಿಡು, ಜೀವಂತ ಅದೆ ಸರಿ. ಈಗ ಮನ್ಸಂಗೆ ಹೆಂಗೆ ರೆಸ್ಟ್ ತಕತೀವ ನಾವು, ಹಂಗೆ ಮಣ್ಣಿಗೂ ಕೊಡ್ಬೇಕು. ಏನ್ 24 ಗಂಟೆ ದುಡಿಸ್ಕೋಬಾರ್ದು ಮಣ್ಣ ಇಲ್ವಾ? ಹಿಂದೆಲ್ಲ ಬ್ಯಾಸ್ಗೆ ಬಂದ್ಬಿಟ್ರೆ ರೆಸ್ಟ್ ಮಣ್ಣು, ರೆಸ್ಟ್ ಜನಕ್ಕೂ ರೆಸ್ಟ್, ಜಾತ್ರೆ ಪಾತ್ರೆ ಅಲ್ಲೆಲ್ಲ ತಿರಿಕೊಂಡಿರೋರು, ಆದಾಗ ಉಳುಮೆ ಮಾಡೋರು, ಹಟ್ಟಿ ಗೊಬ್ಬರ ಹಾಕೋರು, ಭೂಮಿ ತಾಯಿಗೆ ಫುಲ್ ರೆಸ್ಟ್ ಕೊಟ್ಬಿಡೋರು, ತಕೊಳವ ಆಮೇಕಿಂತ ಬೆಳೆ ಬೆಳಿ ಸಂದಕ್ಕಿಂತ. ನೋಡಪ್ಪ ಜಯಣ್ಣ, ಈಗ ಜಾತ್ರೆ ಪಾತ್ರೆಗೆ ಹೋಗ್ಬಿಟ್ಟು ಏನು ಎಷ್ಟ್ ಮಾಡ್ತಿರ್ಲಿಲ್ಲ, ಎಷ್ಟ್ ಮಾಡ್ದಮ್ಮ ನಮ್ ರೈತರು ಎಷ್ಟ್ ಅಂತ ನಾನು ಹೇಳ್ತಿಲ್ಲ. ಇಲ್ಲ ಹೆಂಗಂದ್ರೆ ಜಾತ್ರೆ ಗೀತ್ರೆಗೆ ಹೊಸ ಏನಾದ್ರು ನಮ್ಗೆ ಅದಕ್ಕೆ ವ್ಯವಸಾಯ ಮಾಡಕ್ ಏನಾದ್ರು ಸಾಮಾನು ಬೇಕಿದ್ರೆ ನಾವು ಸಂತೆಲ್ ಹೋಗ್ತಾ ತರೋದಿಲ್ವಾ, ಜಾತ್ರೆಲ್ ಹೋಗ್ತಾ ಇರೋದಿಲ್ವಾ? ಅದಷ್ಟೇ ಅಲ್ಲಕಪ್ಪ, ಈಗ ಸುತ್ತಮುತ್ತ ಹಳ್ಳಿಯವರೆಲ್ಲ ಒಂದ್ ಕಡೆಗೆ ಬರ್ತಾರೆ, ಹೆಣ್ಣು ನೋಡೋದು, ಹೆಣ್ಣು ಕೊಡೋದು, ಗಂಡ ಆಯ್ತಾ ಅಂತ ವಿಚಾರಿಸೋದು, ಇದೆಲ್ಲ ಮದುವೆ ಎಲ್ಲ ನಡೆಯೋದಿಲ್ವಪ್ಪ. ಸಂಬಂಧಗಳು ಮತ್ತೆ ಹಂಗೆ ಗಂಡು ಹೆಣ್ಣು ಎತ್ತು ಜೊತೆ ಹಾಕೊಳ್ಳೋದಪ್ಪ. ಅಲ್ಲೋ ಅಲ್ಲ, ಎತ್ತು ಜೊತೆ ಮಾಡೋದ್ ಕಂಡಣ್ಣ, ಎತ್ತು ಜೊತೆ ಮಾಡೋದವನಲ್ಲಿ ಎತ್ತ ಹಾಕೊಳ್ಳೋದೇನು ಅನ್ಕೊಂಡಿದ್ದೀನಿ. ಚೆನ್ನಾಗಿ ಹೇಳ್ದೆ ಬಿಡು. ಆಮೇಲೆ ಹುಡುಗಂಗ್ ಹುಡುಗಿ, ಹುಡುಗಿ ಹುಡುಗ ನೀನ್ ಹೇಳ್ದಂಗೆ ಸಂಬಂಧ ಬೆಳೆಸೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ನೋಡಣ್ಣ, ಈಗ ಜಾತ್ರೆ ಅಂದ್ರೆ ಎಲ್ಲಾ ತರ ಜನಗಳು ಸೇರ್ಕಂತ ಪರಿಚಯ ಆಯ್ತದಲ್ವಾ? ಮನ್ಸ ಮನ್ಸನ್ ಪರಿಚಯ ಮಾಡ್ಕೋಬೇಕು. ಇನ್ಯಾರನ್ ಮಾಡ್ಕೊಂಡಿ, ಮರ ಮಾಡ್ಕೊಂಡಿ ಏನ ಬಿಡು. ಅಲ್ಲ, ಮರನ ಸಂಬಂಧ ಬೆಳೆಸ್ಕೋಬೇಕು, ಇಲ್ಲಾಂದ್ರೆ ಮರ ಇಲ್ಲಾಂದ್ರೆ ನಾವೆಲ್ಲಿದ್ದಮು ಸಾಲು ಮರ. ಆತರ ಸಂಬಂಧ ಅಲ್ವಪ್ಪ, ಸಂಬಂಧ ಇರ್ಬೇಕು ಎಲ್ಲಾದ್ರಲ್ಲೂ. ಹಳ್ಳಿ ಮರಕ್ಕೆ ಬೇವಿನ ಮರಕ್ಕೆ ಮದುವೆ ಮಾಡ್ತೀನಿ. ಯಾವ್ದೋ ಒಂದು ಹೋಗಿದ್ದ ಕಣ್ಣ ಮದುವೆಗೆ ಕರೆದಿದ್ರು ಮರದ ಮದುವೆ ಹಳ್ಳಿ ಮರಕ್ಕೆ ಬ್ಯಾವಿನ ಮರಕ್ಕೆ. ಮುಂಚೆ ಎಲ್ಲ ಎರಡು ಒಟ್ಟಿಗೆ ಹಾಕ್ತಿರ್ಲಿಲ್ಲ ನೋಡಿದೀನಿ ಮದ್ವೆ ಮಾಡಿರೋದು. ನಮ್ ಊರ್ ಮುಂದ್ಕೆ ಇಲ್ವೇ ನಾವು ಹಳ್ಳಿ ಕಟ್ಟೆ ಅಂದ್ರೆ ತಾಳಿ ಕಟ್ಟಿಸ್ತಿದ್ರ. ನಾನು ಇದನ್ನೇ ನಮ್ಮ ಅಪ್ಪನ್ ಕೇಳಿದ್ದೆ ಕಣ್ಣ. ನಮ್ ಊರ್ನಲ್ಲಿ ಮಾಡಿದ್ರು ಅವಾಗ ನಾನಿನ್ನು ಚಿಕ್ಕವಳು. ಅವ್ರ ಅದಕ್ಕೆ ಹೇಳಿದ್ರು ಮಕ್ಳು ಕಾಣಲ್ಲ ಎರಡ್ ಕೈ ಬರ್ತದೆ ಮರದಿಂದ ತಾಳಿ ಕಟ್ಟುತ್ತೆ ಅಂತ. ನಾನ್ ನಿಜ ಅನ್ಕೊಂಡ್ಬಿಟ್ಟೆ. ನೀನು ಈ ಕೇಳ್ತಿರ ಪ್ರಶ್ನೆ ಅವಳು ಅವಾಗ ಕೇಳವಳೆ ನಿಂಗೇನ್ ಹೇಳಕ್ಕಾಯ್ತದೆ ಅವಳಗ ಅವ್ರ ಅಪ್ಪ ಹೇಳವ್ರೆ ಬಿಡು ಸುಮ್ಕಿರು. ಹೇಳಿದ್ನ ಪ್ರಶ್ನೆಯೇ ಮಾಡಬಾರ್ದು. ಈಗ ಏನ್ ಹೇಳ್ಬೇಕು ಅಂತಿದ್ಯಾ ಅದ್ನ ಹೇಳು ಬಿರ್ನೆ. ಇನ್ನೊಂದ್ ವಿಚಾರ ಹೇಳ್ಬೇಕು ನಿಂಗೆ. ಹೇಳಯ್ಯ ಈಗ ಜಾತ್ರೆಗೆ ಹೋದ್ಮೇಲೆ ನೋಡು ಹೆಂಗೆ ಪ್ಲಾನ ಮಾಡ್ತಿದ್ರು ನಮ್ಮ ಹಿರಿಯಕರು ಅಂತ ನೋಡಪ್ಪ. ಈಗ ಜಾನ್ವರಿ ಫೆಬ್ರವರಿ ಆಯ್ತಪ್ಪ, ಆ ತಿಂಗಳಲ್ಲಿ ಜಾತ್ರೆ ಪಾತ್ರ ಎಲ್ಲ ನಡೆಯೋದು. ಹೌದು, ಅದಾದ ಒಂದ್ ಎರಡು ತಿಂಗಳಿಗೆ ಮದುವೆಗಳು ನಡೆಯೋದು. ಸಂಬಂಧ ಬೆಳೆಸರು ಅಲ್ಲಿ ಹೆಣ್ಣಿದ್ದ ಅಂತ ಕೇಳ್ಕೊಳ್ಳೋರು, ಗಂಡೇನ್ ಕೆಲಸ ಮಾಡ್ತಿದ್ದನು, ಎಷ್ಟು ಎಕರೆ ಇದ್ದದು, ಅವ್ರ ಅಪ್ಪ ಏನ್ ಮಾಡ್ತಿದ್ದ, ಅವ್ರ ಅವ್ವ ಏನ್ ಮಾಡ್ತಿದ್ದ, ಅಕ್ಕ ತಂಗಿರು ಏನ್ ಮಾಡಿದರು, ಅಣ್ಣ ತಮ್ಮದಿರಿ ಏನ ಮಾಡೋರು, ಇದೆಲ್ಲ ವಿಚಾರಿಸ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಏಪ್ರಿಲ್ ತಿಂಗಳಾಗೆ ಮೇ ತಿಂಗಳಾಗ ಮದುವೆನೆ ಮಾಡ್ಬಿಡೋರಲ್ಲ ಜಯಣ್ಣ. ಹಾ ನೋಡು ಹೆಂಗೆ ಪುರ್ಸೊತ್ತನ ಕಾಲವ ಹೆಂಗ್ ಉಪಯೋಗಿಸ್ಕತ್ತಾ ಇದ್ರು ನಮ್ಮ ಹಿರಿಕರು ಅಲ್ವಾ. ಈಗ ಮೇಜರ್ ಏನ್ ಹೇಳಪ್ಪ ನಿಂದು ಪಾಯಿಂಟ್ ನೋಡವ್ವ. ಮೊನ್ನೆ ಪೇಟೆಗೆ ಹೋಗಿದ್ದೆ, ಅಲ್ಲಿ ಒಂದು ವಿಶಿಷ್ಟ ಚೇತನರ ಕಲ್ಯಾಣ ಇಲಾಖೆ ಅಂತ ಐತೆ ಪ್ಯಾಟನಾಗೆ, ಅಲ್ಲಿಗೆ ಹೋಗಿದ್ದೆ. ವಿಶೇಷ ಅಲ್ವಪ್ಪ ವಿಶೇಷ ಚೇತನರು ಅಲ್ವಪ್ಪ, ಯಾಕಂದ್ರೆ ವಿಶಿಷ್ಟ ವಿಶೇಷ ಏನಾರು ಅನ್ಕೊಳಪ್ಪ ಅಲ್ವಾ. ನಮ್ಮ ಪ್ರಧಾನ ಮಂತ್ರಿಗಳು ಅವ್ರನ್ನ ದಿವ್ಯಾಂಗರು ಹಂಗಾರೆ ನಿಂಗೆ ಜಯಣ್ಣ ಅಂತ ಕರೆಯಂಗಿಲ್ಲ. ಮತ್ತೆ ವಿಕ್ಟರ್ ಅಣ್ಣ ಅನ್ನು, ಏನ್ ತಪ್ಪಿಲ್ಲ ವಿಕ್ಟರ್ ಏನ್ ಹಂಗಂದ್ರೆ ವಿಕ್ಟೋರಿ ಅಂತ. ಓ ಹಾಗೆ, ನಿನ್ನೇನ್ ಕರಿಬೇಕು ಮೂನಣ್ಣ. ಮೂನಣ್ಣ ನೀನು ಏನೋ ಅಣ್ಣ ಲೋಟಸ್ ಅಕ್ಕ ಲೋಟಸ್ ಲೋಟಸ್ ಲೋಟಸ್ ಅಂದ್ರೆ ಕಮಲಕ್ಕ ಅಂತ ಇನ್ನೇನೋ ಹೇಳ್ತೀಯಲ್ಲ ನೀನು ಲೋಟಸ್ ಅಮ್ಮ. ನಿನ್ ಚೆನ್ನಾಗದೆ ಮೂನಣ್ಣ. ನಂದೇನ್ ಹೇಳ್ದೆ ಆಯ್ತಿಟ್ರಣ್ಣ. ಸರಿ ಸರಿ ಚಂದಾಗದೆ. ಈಗ ಅವ್ರು ಹೇಳ್ತಾ ಇದ್ರು ನೋಡಿ ಬೋ ಮಂದಿಗೆ ಏನೆಲ್ಲ ಸೌಲಭ್ಯಗಳು ನಮ್ಮ ಇಲಾಖೆಯಿಂದ ಐತೆ ಅನ್ನೋದು ಗೊತ್ತಿಲ್ಲ, ಮತ್ತೆ ನಮ್ಮ ಇಲಾಖೆಯಿಂದ ಕೂಡ ಮಾಸಾಶನದ ಬಗ್ಗೆ ಗೊತ್ತಿಲ್ಲ, ಸರ್ಕಾರದಾಗೆ ಇವ್ರಿಗಿರುವಂತ ಸವಲತ್ತುಗಳು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಹಂಗಾಗಿ ನಿಮ್ಮ ಊರ್ನಾಗೆ ಎಲ್ಲಾರನ್ನು ಸೇರಿಸ್ಬಿಟ್ಟು ನಮ್ಮನ್ನ ಕರೀರಿ, ನಮ್ಮ ಇಲಾಖೆಯಿಂದ ಏನೆಲ್ಲ ಸವಲತ್ತುಗಳಾದವೆ ಅಂತ ಹೇಳ್ತೀವಿ ಅಂತ. ನಾನು ಹೇಳ್ದೆ ಅಲ್ಲ ಸ್ವಾಮಿ, ಎಲ್ಲರೂ ಹೇಳ್ತಾರೆ ಅವ್ರಿಗೆ ಅನುಕಂಪ ಬೇಡ ಅವಕಾಶ ಬೇಕು ಅಂತ. ಹಂಗಾಗಿ ನಮ್ಮ ಊರ್ನಾಗೆ ನೋಡಿ ಸ್ವಾಮಿ, ಅವರು ಅನ್ಕಂಡೇ ಇಲ್ಲ ವ್ಯವಸಾಯ ಮಾಡ್ತಾರೆ. ಒಂದ್ ಕೈ ಇಲ್ದಲ್ಲಿ ನಮ್ಮ ಇವನು ವ್ಯವಸಾಯ ಮಾಡಲ್ವೇನಪ್ಪ. ಆಮೇಲೆ ಒಂದ್ ಕಾಲ್ ಇಲ್ದಲ್ಲ ಇರೋನು ಇದನ್ನ ನಡೆಸೋದಿಲ್ವಾ. ನಮ್ಮ ನಿಂಗರಾಜನ ತಮ್ಮನ ಮೊಮ್ಮಗ ಇಲ್ವಪ್ಪ ನಾಗರಾಜ, ಅವನ್ ಮಾಡೋದಿಲ್ವಪ್ಪ. ಒಂದ್ ಕಾಲು ಪಪ್ಪ ಅವ್ನಿಗೆ ಒಂದ್ ಸ್ವಲ್ಪ ಇಬು ಪೆಟ್ಟಿಗೆ ಅಂಗಡಿ ಮಡಿಕೊಂಡವ್ರೆ. ಯಾರಿಗೂ ಕಮ್ಮಿ ಇಲ್ದಂಗ ಬದುಕ್ತಾವ್ರ ಸ್ವಾಮಿ, ನೀವ್ ಯಾಕೆ ಹಿಂಗ ಹೇಳ್ತೀರಿ ಅಂದೆ. ಹಂಗಲ್ಲ ಜಯಣ್ಣವ್ರೆ, ಇರ್ತೈತೆ ಏನೇನಾದ್ರೂ ಸಮಸ್ಯೆಗಳು ಅಂತವನ್ನ ನಮ್ ಗಮನಕ್ ತಕ್ಕ ಬಂದ್ರೆ ನಾವು ಒಸಿ ಅದ್ರ ಮೇಲೆ ಕೆಲಸ ಮಾಡ್ತೀವಿ, ಅನುಕೂಲಗಳ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಒಂದ್ ದಿನ ಇದ್ದದಂತೆ. ಅದಕ್ಕ ಮರ್ತಿನ್ ಕಣವ, ಅದೇನೋ ಮುಂದಿನ ವಾರ ಬರ್ತದಂತೆ. ಆ ದಿವಸ ಕರೀರಿ ಪಂಚಾಯತಿ ಆಫೀಸ್ಗೆ ಬರ್ತೀವಿ, ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳವ್ರೆ. ಜಯಣ್ಣ ನೀವ್ ಒಂದ್ ಕೆಲಸ ಮಾಡ್ಬಿಡಪ್ಪ, ನಿಂಗೆ ಮರು ಜಾಸ್ತಿ ಆಯ್ತದೆ ಈಗೀಗ. ಅದಕ್ಕೆ ಒಂದು ಡೈಲಿ ಬರ್ಕ ನೀನು ಡೈಲಿ ಅವ ಅದೇನೋ ಎಕ್ಸೈಸ್ ಅಲ್ಲಿ ಬರ್ಕಾದ್ರೆ ಡೈಲಿ ಅದನ್ನ ಬರ್ಕಪ್ಪ ನಿನ್ಗೆ ಯಾವ್ಯಾವ ಏನೇನು ಅಂತ. ನೀನು ಬಿಜಿ ನೀನು ಅದಕ್ಕೆ ಮರ್ತೋಯ್ತು. ಇಲ್ಲೇ ಕಂಬದ ಮೇಲೆ ಬರ್ದ್ಬಿಟ್ರೆ ಆಯ್ತು ಬಿಡೋಣ. ಎಲ್ಲರೂ ನೋಡ್ಕೊಳ್ಳಿ ಸಿಲೇಟ ಬಳಪವ ನಿಂಗೆ ಕೊಟ್ಟಿರ್ತೀನಿ, ನೀನ್ ಬರ್ದ್ ಮಡಿಕೊಂಡಿರೋ ಹೆಂಗಿದ್ರು ಜೊತೆಗೆ ಇರ್ತೀವಲ್ಲ ತೋರಿಸ್ತಾ ಇರೋದ. ಚೆನ್ನಾಗಿ ಹೇಳ್ದೆ ಬಿಡು. ನಮ್ಮ ಮೊಮ್ಮಕ್ಕ ಇದೇನ ನಮ್ಮ ಅಯ್ಯ ಬರ್ದಿಟ್ಟನೆ ಕೆಲಸ ಆಗ್ತಿದ್ದಂಗೆ ಅಳಿಸ್ಕೊಬಿಡ್ಬೇಕಲ್ಲೇ ಪಟ್ಟಂತ. ನೆಕ್ಸ್ಟ್ ಮುಂದ್ ನೀನು ಅದೊಂದು ಡಸ್ಟರಾನು ಕೊಟ್ಟಿರ್ತೀನಿ, ಮಾರನೇ ದಿವ್ಸಕ್ಕೆ ಏನು ಅಂತ ಬರ್ಕೊಳ್ಳೋದ. ನೀನು ಮೇಸ್ಟ್ರಿ ವಿಕ್ಟರ್ ಅಣ್ಣ ಬಿಡು. ಹೇಳ್ದಂಗ ಬರ್ಕತೀನಿ. ಆಯ್ತು ಕಮ್ಮುನಣ್ಣ, ಲೋಟಸ್ ಅಕ್ಕ ಏನಾರು ಕೊಡ್ತೀಯನಕ್ಕ? ಮೊನ್ನೆ ಒಂದ್ 5-6 ಕೆಜಿ ಅವರೆಕಾಯಿ ತಕೊಬಂದು ಇದ್ಕಸ್ಕಂಗ್ ಕುಂತಿದ್ಲು. ಕರ್ದು ಕೊಬ್ಬರಿ ಗಿಬ್ರಿ ಏನಾರು ಹಾಕಿದ್ರೆ ಚಳಿಗ್ ನಚ್ಚಿರ್ತೈತೆ, ತಕಂಬ ಆಮೇಲೆ ಬಿಚಿ ಬಿಚಿ ಬಿಚಿ ಕಾಫಿ. ಆಯ್ತು ನಡಿಯವ್ವ, ಬಿಚಿ ಬಿಚಿ ಬಿಚಿ ಬಿಚಿ ಕಾಫಿಯ ಜಯಣ್ಣಗ್ ಮೊದಲು ತಂದು ಕೊಡು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಂಠಿ ಬೆಳೆಗಾರರಿಗೆ ಕೃಷಿ ಇಲಾಖೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಬೆಳೆಗೆ 7 ತಿಂಗಳು ಅಥವಾ ಹೆಚ್ಚಿನ ಅವಧಿಯಾಗಿದ್ದಲ್ಲಿ ಕೊಡುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಎಲೆ ಅಥವಾ ದಂಟು ಸ್ವಯಂ ಒಣಗಿ ಬಿದ್ದಿದ್ದಲ್ಲಿ ಮಡಿಗಳಿಗೆ ಮಣ್ಣನ್ನು ಏರಿಸಬೇಕು. ಬಿತ್ತನೆಗಾಗಿ ಶುಂಠಿಯನ್ನು ಮಾರಲು ಬಯಸುವವರು ಮೆಪಿಕ್ವ್ಯಾಟ್ ಅನ್ನು ಈಗಲೇ ಬಳಸುವುದು ಬೇಡ. ಬೇಗನೆ ಶುಂಠಿ ಮಾರಾಟ ಮಾಡಲು ಬಯಸುವವರು ಮೆಪಿಕ್ವ್ಯಾಟ್ ಕ್ಲೋರೈಡ್ ಅನ್ನು 1 ಲೀಟರ್ ನೀರಿಗೆ 3 ಮಿಲಿಲೀಟರ್ನಂತೆ ಬೆರೆಸಿ 50%ಕ್ಕಿಂತ ಹೆಚ್ಚು ಎಲೆಗಳು ಹಸಿರಿರುವ ಹಂತದಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಯಾವುದೇ ಶಿಲೀಂದ್ರನಾಶಕ ಅಥವಾ ಕೀಟನಾಶಕದ ಬಳಕೆಯನ್ನು ಮಾಡಬಾರದು. ಕೊಳೆ ಇರುವ ಗಿಡಗಳಿಗೆ ಮಾತ್ರ ಶಿಲೀಂದ್ರನಾಶಕ ಅಥವಾ ಕೀಟನಾಶಕದ ಬಳಕೆಯನ್ನು ಮಾಡಬೇಕು. ಮೆಪಿಕ್ವ್ಯಾಟ್ ಬಳಸಿದ ತಾಕಿನ ಶುಂಠಿಯನ್ನು ಬಿತ್ತನೆಗಾಗಿ ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹಿಂದೆಲ್ಲ ಶಾಲೆಗೆ ಹೋಗದವರು ಅಥವಾ ಓದನ ಅರ್ಧಕ್ಕೆ ನಿಲ್ಲಿಸಿದವರು ಜೀವನಕ್ಕಾಗಿ ಕೃಷಿಯನ್ನೇ ಆಧಾರ ಮಾಡಿಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಓದಿದವರು ಕೂಡ ಕೃಷಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಈ ಸಂಪ್ರದಾಯ ಈಗ ಹೆಚ್ಚಾಗ್ತಾ ಇದ್ದು ಇಂಜಿನಿಯರಿಂಗ್ ಮತ್ತು ಸೂಕ್ಷ್ಮ ಜೀವಾಣುಶಾಸ್ತ್ರ ಓದಿರುವ 4 ಪದವೀಧರರು ಧಾರವಾಡ ತಾಲೂಕಿನ ಕೆಲಗೇರಿ ಗ್ರಾಮದಲ್ಲಿ ಚಿಪ್ಪು ಅಣಬೆ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ಧಾರವಾಡದ ನರಸನಗೌಡ ವೀರಾಪುರ, ಪ್ರಕಾಶ ವೀರಾಪುರ, ವರುಣ ವಿಶ್ವನಾಥ ಮತ್ತು ಹುಬ್ಬಳ್ಳಿಯ ವಿಶಾಲಕುಮಾರ ಮಠ ಎಂಬುವವರು ಚಿಪ್ಪು ಅಣಬೆ ಅಂದರೆ ಆಯ್ಸ್ಟರ್ ಮಶ್ರೂಮ್ ಅನ್ನು ಬೆಳೆದಿದ್ದಾರೆ. ಚಿಪ್ಪು ಅಣಬೆ ಕೃಷಿ ಬಹಳ ಸುಲಭ. ಕಡಿಮೆ ವೆಚ್ಚ ಮತ್ತು ಕಡಿಮೆ ಅವಧಿಯಲ್ಲಿ ಕೃಷಿ ತ್ಯಾಜ್ಯಗಳಾದ ಭತ್ತ ಅಥವಾ ಗೋಧಿ ಹುಲ್ಲನ್ನು ಬಳಸಿ ಇದನ್ನು ಬೆಳೆಯಬಹುದು. ಇವರು ಪ್ರತಿನಿತ್ಯ 20 ಕೆಜಿಯಂತೆ ತಿಂಗಳಿಗೆ 600 ಕೆಜಿ ಅಣಬೆಯನ್ನ ಬೆಳೀತಾ ಇದ್ದಾರೆ. ಕೆಜಿಗೆ 240 ರೂಪಾಯಿಯಂತೆ ಮಾರಾಟ ಮಾಡ್ತಾ ಇದ್ದಾರೆ. ಇವರಿಗೆ 144,000 ರೂಪಾಯಿ ಸಿಗ್ತಾ ಇದೆ. ಅದರಲ್ಲಿ 40,000 ರೂಪಾಯಿ ಖರ್ಚು ಕಳೆದ್ರೆ ಪ್ರತಿ ತಿಂಗಳಿಗೆ 100,000 ರೂಪಾಯಿ ಲಾಭ ಸಿಗ್ತಾ ಇದೆ. ಸ್ವಂತ ಉದ್ಯಮ, ಅದರಲ್ಲೂ ಸ್ವ ಉದ್ಯೋಗ ಮಾಡೋ ಗುರಿ ಇತ್ತು. ಅದರಂತೆ ಅಣಬೆ ಬೇಸಾಯದಲ್ಲಿ ತೊಡಗಿದ್ದೇನೆ. ಅಣಬೆಯಿಂದ ಉಪ ಉತ್ಪನ್ನ ತಯಾರಿಸುವ ಯೋಜನೆ ಇದೆ. ವಾಣಿಜ್ಯಿಕವಾಗಿ ಬೆಳೆದು ವಿದೇಶಗಳಿಗೆ ರಫ್ತು ಮಾಡುವ ಚಿಂತನೆಯೂ ಇದೆ ಅಂತಾರೆ ಅಣಬೆ ಬೆಳೆಗಾರ ವರುಣ ವಿಶ್ವನಾಥ್ ಅವರು. 2019-20 ಅಣಬೆ ಕೃಷಿ ಮಾಡೋದಕ್ಕೆ ನರಸನಗೌಡ ಅವರು 20,00,000 ರೂಪಾಯಿ ವೆಚ್ಚದಲ್ಲಿ ಅಣಬೆ ಕೃಷಿ ಘಟಕನ ನಿರ್ಮಿಸಿಕೊಂಡಿದ್ರು. ಅವರಿಗೆ ರಾಷ್ಟ್ರೀಯ ತೋಟಗಾರಿಕೆ ಯೋಜನೆಯಡಿ 8,00,000 ರೂಪಾಯಿಗಳ ಸಹಾಯಧನ ನೀಡಲಾಗಿದೆ. ಯುವ ಮತ್ತು ಆಸಕ್ತ ರೈತರು ಇಂತಹ ಹೊಸ ಬೆಳೆಯನ್ನ ಬೆಳೆಯೋದಕ್ಕೆ ಮುಂದಾಗಬೇಕು ಅಂತ ಧಾರವಾಡ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಣಬೆ ಕೃಷಿಯನ್ನ ಇನ್ನಷ್ಟು ಹೆಚ್ಚಿಸುವ ಗುರಿ ಇದೆ. ಪಿಎಂಎಫ್ಎಂಇ ಯೋಜನೆಯಡಿ 30,00,000 ರೂಪಾಯಿ ಸಂಸ್ಕರಣಾ ಘಟಕ ನಿರ್ಮಿಸುವುದಕ್ಕೆ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಆ ಘಟಕ ನಿರ್ಮಿಸಿದ ಬಳಿಕ ಸುತ್ತಮುತ್ತಲಿನ ಆಸಕ್ತರು ರೈತರು ಅಣಬೆಯನ್ನ ಬೆಳೆದು ನಮಗೆ ನೀಡಬಹುದು ಅಂತಾರೆ ಅಣಬೆ ಬೆಳೆಗಾರರಾದ ನರಸನಗೌಡ ವೀರಾಪುರ ಅವರು. 2019-20 ಸಣ್ಣ ಪ್ರಮಾಣದಲ್ಲಿ ಅಣಬೆ ಕೃಷಿಯನ್ನ ಮಾಡೋದಕ್ಕೆ ಇವರು ಪ್ರಾರಂಭ ಮಾಡಿದ್ರು. ಆಗ ಕೊರೋನಾ ಬಂದಿದ್ರಿಂದ ಬೇರೆಡೆಗೆ ಕಳಿಸೋದು ಬಂದಾಯ್ತು. ಅನಿವಾರ್ಯವಾಗಿ ಅಣಬೆಗೆ ಕಲ್ಲಂಗಡಿ ಬೀಜ ಸೇರಿಸಿ ಜಾಮ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಅದೇ ರೀತಿ ಕಸ್ತೂರಿ ಬೀಜ, ಪೈನಾಪಲ್, ಸೇವಂತಿ ಹಾಗೂ ಗುಲಾಬಿ ಹೂವಿನ ಪಕಳೆಯನ್ನ ಸೇರಿಸಿ ಜಾಮ್ ಅನ್ನ ಮಾಡಿ ಮಾರಾಟ ಮಾಡಿದ್ರು. ಆಗ ಗ್ರಾಹಕರಿಂದ ಉತ್ತಮ ಬೇಡಿಕೆ ಕೂಡ ಬಂತು. ಮುಂದಿನ ದಿನಗಳಲ್ಲಿ ಉಪ್ಪಿನಕಾಯಿ ಸೂಪ್ ಪೌಡರ್, ಜಾಮ್, ಸಾಂಬಾರ್ ಪೌಡರ್, ಬಿಸ್ಕತ್ ಮಾಡುವ ಯೋಜನೆ ಕೂಡ ಇದೆ ಅಂತಾರೆ ಇವರು. ಈ ಅಣಬೆ ಬೆಳೆಗಾರರು ಅಣಬೆ ಬೀಜಗಳನ್ನ ಶಿವಮೊಗ್ಗದ ಸರ್ಕಾರಿ ಜೈವಿಕ ಕೇಂದ್ರದಿಂದ ಕೆಜಿಗೆ 80 ರೂಪಾಯಿಗೆ ಖರೀದಿ ಮಾಡ್ತಾರೆ. ಪ್ರತಿ ತಿಂಗಳಿಗೆ 120 ಕೆಜಿ ಬಿತ್ತನೆ ಮಾಡ್ತಾರೆ. 50 ದಿನಗಳಲ್ಲಿ ಪೂರ್ಣ ಇಳುವರಿಯನ್ನ ಪಡಿತಾ ಇದ್ದಾರೆ. ಕಟಾವು ಮಾಡಿದ ಅಣಬೆಗಳನ್ನ ಪೊಟ್ಟಣೆಗಳಲ್ಲಿ 200 ಗ್ರಾಮು, 1/2 ಕೆಜಿ, 1 ಕೆಜಿ ತರ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸ್ಕೊಡ್ತಾರೆ. ತಾಜಾ ಚಿಪ್ಪು ಅಣಬೆಗಳ ಬಾಳಿಕೆ 24 ಗಂಟೆ ಆಗಿರುತ್ತೆ. ಇದೇ ಅಣಬೆಗಳನ್ನ ಪ್ರಖರವಾದ ಸೂರ್ಯನ ಬೆಳಕಿನಲ್ಲಿ 2-3 ದಿನ ಒಣಗಿಸಿ ಶೇಖರಣೆ ಮಾಡಿ ಇಟ್ಕೋಬಹುದು. ಈ ಅಣಬೆಗಳನ್ನ ವರ್ಷದವರೆಗೂ ಕೂಡ ಬಳಸಬಹುದು ಅಂತ ವರದಿಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 1 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ಬಿಸಿ ಫಾರಂ ಕೃಷಿ ಮೇಳ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಹಾಗೂ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ. ಮುಖ್ಯವಾಗಿ ಈ ವಲಯಗಳಲ್ಲಿ ಸಮಸ್ಯೆಗಳೇನೆಂದರೆ ಏಕಬೆಳೆ ಪದ್ಧತಿ, ಕೃಷಿ ಕಾರ್ಮಿಕರ ಕೊರತೆ, ಹವಾಮಾನ ವೈಪರೀತ್ಯ, ಅಸಮರ್ಪಕ ನೀರು ನಿರ್ವಹಣೆ, ಮಣ್ಣಿನ ಸವಕಳಿ, ಮಣ್ಣಿನ ಫಲವತ್ತತೆಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈಗ ಇಂಗಾಲದ ಅಂಶ ಸರಾಸರಿ 0.3-0.5 ಇದೆ. ಈಗ ಮಣ್ಣಿನ ಫಲವತ್ತತೆ ಎಲ್ಲಿ ಇಂಗಾಲದ ಅಂಶ ಜಾಸ್ತಿ ಇರ್ತದೋ ಅಲ್ಲಿ ಮಣ್ಣಿನ ಫಲವತ್ತತೆ ಇರುತ್ತೆ. ಅದಕ್ಕೆ ಹಲವಾರು ಕಾರಣಗಳು ಇವೆ. ಕೆಲವೊಂದಿಷ್ಟು ಕಾರಣಗಳನ್ನ ರೈತರೇ ಅರಿತುಕೊಂಡು ಅವರು ಅಳವಡಿಸ್ಕೋತಾ ಇದ್ದಾರೆ. ಡಿಸೆಂಬರ್ 2 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮಹಾಶೀರ್ ಮತ್ಸ್ಯಧಾಮ ಕುರಿತು ಹಾರಂಗಿಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಚಿನ್ SM ಅವರೊಂದಿಗೆ ಸಂದರ್ಶನ. ಈ ಮ್ಯಾಂಗ್ರು ಕಾಡ್ಲಾವಣಗಳಲ್ಲೂ ಸೇಮ್, ಅದ್ರ ಬೇರ್ಗಳ ಅಡಿಯಲ್ಲಿ ಈ ಒಂದು ಮೀನುಗಳು ರಕ್ಷಣೆ ಪಡೆಯೋದ್ರ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ. ಸಮುದ್ರದಿಂದ ಈ ಮ್ಯಾಂಗ್ರು ಕಾಡುಗಳ ಹತ್ರ ಬಂದು ಸಂತಾನೋತ್ಪತ್ತಿ ಮಾಡಿ ಅಭಿವೃದ್ಧಿಪಡಿಸಿ ಮತ್ತೆ ತಿರುಗಾ ವಲಸೆ ಸಮುದ್ರಕ್ಕೆ ಹೋಗುವಂಥದ್ದು. ಇಂಥ ಒಂದು ಸ್ಥಳನ ನಾವು ರಕ್ಷಣೆ ಮಾಡಿದಾಗ ಖಂಡಿತವಾಗಿ ಅಲ್ಲಿ ಕೃತಕವಾದ ಮತ್ತು ನೈಸರ್ಗಿಕವಾಗಿ ಸಂತೋಷೋತ್ಪತ್ತಿ ಆಗುತ್ತೆ, ಮತ್ತು ಜೀವರಾಶಿಯೂ ಕೂಡ ಬೆಳೀತಾ ಹೋಗುತ್ತೆ. ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಸಸ್ಟೈನಬಲ್ ಈಲ್ಡ್ ಅಂತ ನಾನು ಹೇಳಿದ್ನಲ್ಲ, ಖಂಡಿತವಾಗಿ ನಾವು ಅದನ್ನು ಅಚೀವ್ ಮಾಡ್ಬೋದು. 3 ಬುಧವಾರ ಚಳಿಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ L.ಸತೀಶ್ ಅವರೊಂದಿಗೆ ಸಂದರ್ಶನವಿದೆ. ನೀವು 100 ಮೊಟ್ಟೆ ಮೇಯಿಸೋತ್ರ ನಿಮಗೆ ಖಂಡಿತ 100 ಕೆಜಿ ಬರೋಷ್ಟು ಸಾಧ್ಯತೆ ಇದೆ, ಕೇಪಬಿಲಿಟಿ ಇದೆ, ನಮ್ಮ ದ್ವಿತಳಿಯಲ್ಲಿ ಕೇಪಬಿಲಿಟಿ ಇದೆ. ಬಟ್ ಅದನ್ನು ನೀವು ಹೇಗೆ ಪಡ್ಕೊತೀರ ಇಳುವರಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್. ಆ ಇಳುವರಿ ನಿಮ್ಗೆ ಹೇಗೆ ಬರುತ್ತೆ, ನಿಮಗೆ ಬದುಕು ಉಳುಗುವಿಕೆ ಅಂತ ಹೇಳ್ತೀವಿ, ಸರ್ವೈವಲ್ ಹೇಗಿರುತ್ತೆ ಅಂತ. ಸರ್ವೈವಲ್ ಹೇಗೆ ಬರುತ್ತೆ ನಿಮಗೆ, ಯಾವಾಗ ನೀವು ಟೆಂಪ್ರೇಚರು ಅಂದರೆ ತಾಪಮಾನ, ಆರ್ದ್ರತೆ, ಸ್ಥಳಾವಕಾಶ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರೋ ಆವಾಗ ನಿಮಗೆ ಎಲ್ಲ ಸಹ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಡಿಸೆಂಬರ್ 4 ಗುರುವಾರ ಅರಿಶಿಣ ಬೇಸಾಯದಲ್ಲಿ ಯಾಂತ್ರೀಕರಣವನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎ ಬಿ ಮೋಹನ್ ಕುಮಾರ್ ಮತ್ತು ಕೃಷಿಕ ಎನ್ ಮಂಜುನಾಥ್. ಸರ್ ಹೇಳಿ ಹೇಗೆ ತಗೊಂಡ್ರಿ? ಸರ್ ಅದು ನಾವು ಒಂದು 16 ಜನ ಸಂಘ ಇತ್ತಲ್ಲ ಸರ್, ಕಾಮಧೇನುವರ್ಷ ಬೆಳಗಾರ ಸಂಘ, ಅದರಲ್ಲಿ ಇವರೇ ಪರಿಚಯ ಮಾಡಿದ್ರು ಸರ್, ನಮ್ಮ ಕೆ ವಿ ಕೆ ಅವರೇ ಇವ್ರನ್ನ ಸ್ಪೈಸ್ ಬೋರ್ಡ್ ಅವ್ರನ್ನ ಪರಿಚಯ ಮಾಡಿದ್ರು ಸರ್. ಅವರು ಬಂದು ನೋಡಿ ನಮ್ಮ ಹತ್ರ ಅರ್ಜಿ ತಗೊಂಡ್ವಿ, ಹೋದ ವರ್ಷ ತಗೊಂಡ್ರು ಸರ್, ಹೋದ ವರ್ಷ ತಗೊಂಡ್ರು 3,00,000-6,000 ಒಂದು ಮಿಷಿನ್ ತಗೊಂಡ್ವಿ ಸರ್. 3,00,000-6,000 ಏನು ಮಿಷಿನ್ ಅದು? ಅದು ಬಾಯ್ಲರು ಸರ್, ಅಂದ್ರೆ ಅರ್ಶನ ಬೇಯಿಸ ಅಂತ ಬೇಯಿಸೋದು. ಎಲ್ಲಿಂದ ತಗೊಂಡ್ರಪ್ಪ ಸರ್? ಅದು ತಮಿಳ್ನಾಡು. ಡಿಸೆಂಬರ್ 5 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ವಿಷಯ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳು. ಭಾಗವಹಿಸುತ್ತಾರೆ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಶ್ರೀನಿವಾಸಲು. ನಂತರ ನಮ್ಮ ನಿಲಯದಿಂದ ಪರಾಗ. ನೆಲ್ಲೂರು ಪ್ರದೇಶದಲ್ಲಿ ಒಂದು ಆನೆ ಚಿಕಿತ್ಸೆಗಾಗಿ ಒಂದು ಎಲೆಕ್ಟ್ರಿಕ್ಯೂಷನ್ ಆಗಿ ಸತ್ತಿತ್ತು. ಆನೆಯ ಪೋಸ್ಟ್ಮಾರ್ಟಮ್ ಮುಗಿಸಿ ನಾವು ಕೆಗುಡಿ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ಊಟ ಮಾಡ್ತಾಯಿದ್ವಿ ರಾತ್ರಿ 8-8:30 ಸಮಯ. ಆ ಸಮಯದಲ್ಲಿ ACF ನವರಿಂದ ಒಂದು ಸಂದೇಶ ನಮ್ಮ RFO